ಈಗ ಏನೇನು ಬೆಳೀತಾ ಇದ್ದೀರಿ? ಅಲ್ಲಿ ತೋಟದಲ್ಲಿ ದ್ರಾಕ್ಷಿ ಹಚ್ಚಿವ್ರಿ, ಈಗ 9 ವರ್ಷ ಆತ್ರಿ. ಮತ್ತೆ ಏರಿಯಲ್ಲಿ ಒಣ ಬೇಸಾಯ. ಒಣ ಬೇಸಾಯದೊಳಗೆ ಏನೇನು ಬೆಳೀತಾ ಇದ್ರಿ? ನಾವು ಅಲ್ಲಿ ಗೋಧಿ ಬೆಳಿತೇವ್ರಿ, ಕಡ್ಲಿ ಬೆಳಿತೇವು, ಜೋಳ ಬೆಳಿತೇವು, ತೊಗರಿ ಬೆಳಿತೇವ್ರಿ, ಅಜವೇನ್ ಬೆಳಿತೇವ್ರಿ. ಹಿಂಗ ಒಂದ್ ವರ್ಷಕ್ಕೆ ಒಂದೊಂದ್ ತರ ಬ್ಯಾರೆ ಮಾಡ್ಕೊತ ಹೋಗ್ತೇವ್ರಿ. ಅಂದ್ರೆ ಈಗ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಸುಧಾರಿಸಿದ ಒಕ್ಕಲ್ತನ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರದ. ತಾವು ಯಾವ ರೀತಿ ಮಾಡ್ತಾ ಇದ್ದೀರಿ? ಹೊಲಕ್ಕೆ ಮಣ್ಣಿನ ಆರೋಗ್ಯನೂ ಸುಧಾರಣೆ ಆಗಿರಬೇಕು, ಅಂದ್ರೆ ಹಾಳಾಗಬಾರ್ದು ಮಣ್ಣಿನ ಆರೋಗ್ಯ. ಈಗ ರಾಸಾಯನಿಕ ಗೊಬ್ಬರ ಹಾಕೋದಾಗ್ಲಿ, ಔಷಧ ಹೊಡೆಯೋದಾಗ್ಲಿ, ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ವಿಷ ನೆಲಕ್ಕೆ ಗಟ್ಟಿ ಆಗ್ತದ್ರಿ. ಈ ಸಾವಯವ ಹೆಚ್ಚನೆ ಮಾಡ್ಲಾತಾರಿ. ಸಾವಯವ ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೇವ್ರಿ. ಏನೇನ್ ಮಾಡ್ತೀರಿ ಸಾವಯವ? ಸಾವಯವ ಅಂದ್ರೆ ಆಕಳ ಗೋಮಂತ್ರ ಹಚ್ಚಿ ಬಿದಸಕ್ ಬಿತ್ತೇವ್ರಿ, ಮತ್ತ ತಿಪ್ಪಿ ಗೊಬ್ಬರ ಹಾಕ್ತಾರಿ ಬ್ಯಾಸಿಯಾಗ, ಅದನ್ನ ಹಾಕಿ ಬಿತ್ತಾರಿ. ಈಗ ಒಟ್ಟು ರಾಸಾಯನಿಕ ಕಮ್ಮಿ ಆಗ್ಯದ್ರಿ, ಈಗ ಸಾವಯವನೇ ಹೆಚ್ಚು ಮಾಡ್ತೇವ್ರಿ. ನಿಮ್ಮಲ್ಲಿ ಹೆಂಗ? ನಾವು ಇಷ್ಟು ಮಾಡ್ತೇವ್ರಿ, ಮತ್ತೊಬ್ರು ಮಾಡ್ತಾರಿ, ಒಬ್ಬೊಬ್ರು ಗೊಬ್ಬರನು ಹಾಕ್ತಾರಿ, ಒಬ್ಬೊಬ್ರು ಸಾವಯವನು ಮಾಡ್ತಾರಿ. ಎರಡು ತರ ಕಲಿತ ಮಾಡ್ತಾರಿ. ನಾವು ಕಮ್ ಮಾಡೇವ್ರಿ, ಬಾಳ ಕಡಿಮೆ ಮಾಡಿರೋ ಏನ ಕಮ್ ಮಾಡೇವ್ರಿ. ಪೂರಾ ಬಂದ್ ಮಾಡಿಲ್ರಿ, ಆದಷ್ಟು ಬಾಳ ಕಮ್ ಮಾಡ್ಯಾವ್ರಿ. ಎರಿ ಹೊಲಕ್ಕಂತ ಗೊಬ್ಬರನೇ ಹಾಕುದಿಲ್ರಿ, 4-5 ವರ್ಷ ಆಯ್ತ್ರಿ. ಈಗೇನು ದ್ರಾಕ್ಷಿಗೆ ಆದ್ರೂ ಕಮ್ಮಿ ಮಾಡ್ಯಾವ್ರಿ ಬಾಳ. ಸಾಯೋಗೇನೆ ಹೆಚ್ಚು ಹಾಕ್ಯವ್ರಿ. ಸಾಯೋಗ ಅಂದ್ರ ಆಕಳು ಗೋತ ಮತ್ತ ತಿಪ್ಪಿ ಗೊಬ್ಬರ ಇವೆಲ್ಲ ಅವಾಗ ನಾವು ದ್ರಾಕ್ಷಿ ಹಾಕಿವ್ರಿ, ಹೊಳಿ ಎರಿ ಹೊಲಕ್ಕೂ ಅವೇ ಹಾಕಿವ್ರಿ. ಒಟ್ ಸಾಯೋಗೆ ಹೆಚ್ಚು ಮಾಡ್ತೇವ್ರಿ ನಾವು. ರಾಸಾಯನಿಕ ಕಮ್ಮಿ, ಔಷಧ ಮತ್ತ ಗೊಬ್ಬರದೇ ಕಮ್ಮಿ. ಯಾವಾಗಿಂದ ನಿಮಗೆ ಹಿಂಗ ಅನಿಸಿದ್ದು ಸಾವಯವ ಹೆಚ್ಚಾಗಿ? 10 ವರ್ಷದಿಂದ ಈ ಕಡೆ ಹೆಚ್ಚಾಗಲ್ಲ. 10 ವರ್ಷದಿಂದ ಈಗ 23 ವರ್ಷದಿಂದ ನೀವು ಮಾಡಾಗತ್ತೀರಿ? 10 ವರ್ಷದಿಂದ ಈ ಕಡೆ ಹೆಚ್ಚಾಗುತ್ತೆ. ಅವಾಗ ಹೆಚ್ಚಿತ್ತು ಔಷಧ ಗೊಬ್ಬರ, ಅವಾಗ ಕಮ್ಮಿ ಇತ್ರಿ. ಈಗ ಹೆಚ್ಚಿತ್ತಂದ್ರು ನಾವು ಕಮ್ಮಿ ಮಾಡ್ಕೋತ ನಾವು ಬಂದೇವ್ರಿ. ಒಂದ್ ದಿವಸ ಅದನ್ನ ಪೂರ್ತಿ ಬಿಡ್ತೇವಿ ಅಂತ ಹೇಳಿ ಅಂತ ಅನಸ್ತದ ನಿಮಗ? ಹ್ಞೂನ್ರಿ, ನಾವು ಬಿಡ್ತೇವ್ರಿ. ಬಿಡ್ತೀರಿ? ಹ್ಞೂನ್ರಿ. ನಾವು ಆಕಳ ಗೋತ ಹಚ್ಚಿ ಬೀಜ ಬಿತ್ತೇವ್ರಿ, ಎರೆ ಗೊಬ್ಬರ ಹಾಕಿ, ಮತ್ತ ನಮ್ಮನ್ಯಾಗ ಕಸದ ಗೊಬ್ಬರ ಇರ್ತದಲ್ರಿ, ಅದನ್ನ ಹಾಕಿ ಬ್ಯಾಸಿಯಾಗ ಎಲ್ಲ ನಮ್ ಗೌಡ್ರ ನೆಗ್ಲಿ ಹೊಡೆದು ಎಲ್ಲ ಹಾಕಿ ಬಿತ್ತಾರಿ. ಅದನ್ನೆಲ್ಲ ಮಾಡಿ ಹೊಳೆ ಹರತಿ ಮಾಡಿ ಅದ್ ಎರಿ ಹೊಲಕ್ ಮಾಡ್ತೇವ್ರಿ. ಈ ದ್ರಾಕ್ಷಿಗೇನಾದ್ರಿ ಕೆಮಿಕಲ್ನು ಅರ್ಧ ಮಾಡ್ತೇವ್ರಿ, ಸಾಯೋಗನು ಹೆಚ್ಚು ಮಾಡ್ತೇವ್ರಿ. ನಾವ್ ಮತ್ತೆ ಸಾಯೋಗ ಮಾಡ್ಕೊತ ಹೋದ್ರೆ ಕೆಮಿಕಲ್ ನಮ್ ಕೆಲ್ಸ ಕೊಡುದಿಲ್ರಿ. ದ್ರಾಕ್ಷಿ ಒಂದ್ ಸ್ವಲ್ಪ ಔಷಧ ಹೊಡೆದ್ರೆ ನಮ್ಗ ಕಂಟ್ರೋಲ್ ಕೊಡ್ತದ್ರಿ. ಈಗ ಎರಿ ಒಳಗ ಏನು ಬೆಳಿ ಬೆಳಿತಾ ಇದ್ರಿ? ಇಳುವರಿ ಎಷ್ಟು ಬರ್ತಾ ಇದೆ? ತೊಗರಿ ಅಲ್ಲಿ, ಜೋಳ ಅಲ್ಲಿ, ಗೋಧಿ ಅಲ್ಲಿ. ಒಂದ್ ಸರಾಸರಿ ಒಂದ್ 10 ಚೀಲ ನಿಮಗೆ ಬರ್ತಾವ? ಹ್ಞೂನ್ರಿ, 10-15 ಚೀಲ ಬರ್ತಾವ ಎಕರೆಗೆ. ಅದನ್ನ 8 ಎಕರೆಗೆ ನಾವು ಮಾಡ್ಕೊಳ್ಬೇಕು. ಮತ್ತೆ ಈಗ ದ್ರಾಕ್ಷಿ ನೀವು ಯಾವಾಗಿಂದ 9 ವರ್ಷ ಆಯ್ತು ಅಂತ ಹೇಳಿ? ದ್ರಾಕ್ಷಿಗೆ ಯಾಕೆ ಹೋದ್ರಿ? ನಾವು ದ್ರಾಕ್ಷಿಗ್ರಿ, ಅದು ಮೊದಲ ನಮ್ಮ ಮಾಮಾರ ಏನ್ ಮಾಡಿದ್ರಿ, ದಾಳಂಬ್ರಿ ಚಿದ್ರಿ. ದಾಳಂಬ್ರಿ ಚನ ನಮ್ಮ ಮನೆಯವ್ರ ಏನ್ ಮಾಡಿದ್ರಿ, ನಾವು ಕಲೀಲಾರ್ದೇವು ಬ್ಯಾಡ ದಾಳಂಬ್ರಿ ತೆಗಿನತ್ತೆ, ದಾಳಂಬ್ರಿ ತೆಗ್ದ್ರಿ. ದಾಳಂಬ್ರಿ ತೆಗೆದು ಹೊಳಿ ಮೆಗ್ಜೋಳ ಹಾಕಿದೇವ್ರಿ. ಮೆಗ್ಜೋಳ ಹಾಕಿದೇವ್ರಿ, 1 ವರ್ಷ ಏನು ಬರ್ಲಿಲ್ರಿ. ನಮ್ಮ ಪಪ್ಪಾರ್ ಬಂದ್ರಿ ಬಿಜ್ರಿಗಿದ್ದು, ನಮ್ಮ ತವರಮ್ಮನೆ ಬಿಜ್ರಿಗಿ. ನಮ್ಮ ಪಪ್ಪಾರ್ ಬಂದ್ರು, ನೀರ್ ಬಾಳದಾವ್ ಯಾಕೆ ಇಟ್ಕೊಂಡ್ರಿ ಸುಮ್ ದ್ರಾಕ್ಷಿ ಹಸನು. ನಮ್ ಮನೆಯವ್ರ ಏನಂದ್ರಿ, ನಮ್ ಮಾತ್ರ ಕಲ್ತಿಲ್ರಿ ಮಾಮ, ನಮ್ಗ ಆಗುದಿಲ್ರಿ. ನಮ್ ಬಾಬಾ ರಿಟೈರ್ಡ್ ಆಯ್ತ್ರಿ, ರಿಟೈರ್ಡ್ ಆಗಿ ಮತ್ತೆ ಇಲ್ಲಿ ದ್ರಾಕ್ಷಿ ಹಚ್ಚದ್ರಿ. ನಮ್ ಬಾಬಾರೇ ಮಾಡಿ ಕೊಟ್ರಿ, 2 ವರ್ಷ ನಮ್ ಬಾಬಾರ ನಿತ್ರಿ. ಬಿಜ್ಜರಿಗೆ ಒಳಗ ದ್ರಾಕ್ಷಿ ಬೆಳಿತಾ ಇದ್ದಾರೆ. ದ್ರಾಕ್ಷಿ ಅಲ್ಲಿ 10 ಎಕರೆ ದ್ರಾಕ್ಷಿ. ನಮ್ ಬಾಬಾರ ಇಲ್ಲಿ ಬಂದ ನನ್ನ ತಕ್ಕ ನಿತ್ರಿ, 2 ವರ್ಷ ನಿಂತು ಒಂದ್ ಪೀಕ್ ತೆಗೆದು ಕೊಟ್ಟು ಹೋದ್ರಿ. ಮುಂದೆ ನಾನೇ ಮಾಡ್ಕೊತ ಬಂದ್ರಿ. ನಮ್ ಗೌಡ್ರು ಒಟ್ಟ ಓದ್ಲಾಕ್ ಬರೋದಿಲ್ರಿ, ನಮ್ ಗೌಡ್ರು ಕಲ್ತಿಲ್ರಿ. 7ನೇ ಕಲ್ತೇವ್ರಿ. ನೀವು 7ನೇ ಕಲ್ತೀರಿ? ನಿಮ್ಮ ಯಜಮಾನರು ಏನು ಕಲ್ತಿಲ್ರಿ? ಏನು ಕಲ್ತಿಲ್ರಿ. ಅವ್ರನ್ನ ಕರ್ಕೊಂಡೆ ನಾನು ಗೌಡ್ರ ಬರೀ ಈ ಔಷಧ ಹೊಡಿನತೆ ಕರ್ಕೊಂಡು ಔಷಧ ಹೊಡಿತಿದ್ದೇವ್ರಿ. ಗೌಡ್ರ ಗೊಬ್ಬರ ಇದನ್ನೆಲ್ಲ ನಾವು ಬರೆದು ಕೊಡ್ತಿದ್ದೆ ರೀ. ನಾವು ಮೇಸ್ತ್ರಿ ಇಟ್ಟಿದ್ದೆವು. ನಮ್ ಬಾಬಾರು ಹೋದ್ರಿ, ಅವ್ರ ಔಷಧ ಎಲ್ಲ 1 ವರ್ಷ ಮಾಡಿದ್ರಿ. 2ನೇ ವರ್ಷ ನಮ್ ಬಾಬಾರ ಅಂದ್ರೆ, ತಂಗಿ ನಾವು ಏಸ್ತಿ ನಾನು ನಿಂದಿರ್ಲಿ, ಮೇಸ್ತ್ರಿ ನೆಡ್ತಾವ, ಮೇಸ್ತ್ರಿ ಕರ್ಕೊಂಡು ನೀವು ಮಾಡ್ರಿ. ಮೇಸ್ತ್ರಿ ಹೆಂಗ್ ಬರ್ದ ನಾ ಆ ಪ್ರಕಾರ ಬರೆದು ನಮ್ ಗೌಡ್ರಿಗೆ ನಾ ಎಲ್ಲ ಕೊಡ್ತಿದ್ದೇವೆ. ನಮ್ ಗೌಡ್ರು ಹೋಗಿ ಔಷಧ ತಂದ್ರೆ ಔಷಧ ಮಿಕ್ಸ್ ಮಾಡಿ ನಾವ್ ಇಬ್ರು ಗಂಡ ಇಂತ ಹೊಡಿತಿದ್ದೇವೆ. ಈಗ ಅವ್ರ ಏನ್ ಔಷಧ ಹೇಳ್ತಾರೆ, ಯಾವಾಗ ಹೊಡಿಬೇಕು, ಕ್ಲೈಮೇಟ್ ಹೆಂಗ್ ಬರ್ತದ, ಪವನ್ ಹಚ್ಚಕೋತ ಇರ್ತೇವ್ರಿ. ಆ ಔಷಧ ಬರ್ದ ಇಟ್ಟು ಹೋಗಿರ್ತಾರ, ನಾ ಔಷಧ ತಗೊಂಡು ಹೊಡಿತಿದ್ದೇವ್ರಿ. ನಾವು 5 ಬೆಳಿ ತೆಗ್ದೇವ್ರಿ. 6ನೇ ಬೆಳಿ ನನ್ನ ಮಗ ಬಂದ್ರಿ. 6ನೇ ಬೆಳಿಗೆ 10ನೇ ಮುಗಿತ್ರಿ. 11ನೇ ನಮ್ಮ ಊರಿಗೆ ಬಂದ್ರಿ. ನಮ್ಮ ಊರಿಗೆ ಬಂದ್ ಮಗನು ಹಂಗೆ ನಮ್ ಜೋಡಿನೇ ಕಲ್ಕೊತೆ ಬಂದ್ ಅವನೇ ಮಾಡ್ಲಕತ್ತಾರಿ. ಮಗನಿಗೆ ಮಗನೇ ಕಲ್ಸದೆ ತಮ್ಮ ಹಿಂಗ್ ಮೇಸ್ತ್ರಿ ಇಟ್ಟ ಮಾಡಪ್ಪ. ಅಲ್ಲಿ ನಮ್ ಮನ್ಯಾಗ ನಮ್ ಬಾಬಾ ನಮ್ ತಮ್ಮ ಅವರು ಹೇಳದ್ರಿ, ಹಿಂಗ್ ಮಾಡದ್ ಬಾರ್ಪ, ನಿಮ್ಮಪ್ಪ ನಿಮ್ಮಮ್ಮಿ ಕಲ್ತಿಲ್ಲ ಎಲ್ಲಾ ಕತಿ ಮಾಡಿ ಹೇಳದಾರಿ. ಆಯ್ತು ಮುಂತೆ ಅಂತ ಹೇಳಿ ಅವ್ರು ನನ್ ಮಗನು ಅವನೇ ಮಾಡ್ಕೊತ ಬಂದ್ರಿ. ನಮ್ದೇ ಎಲ್ಲ ಹೆಜ್ಜೆ ತಿಳ್ಕೊತೆ ನನ್ ಮಗ ಬಂದ. ಈಗ ಮನೆಯೊಳಗೆ ನೀವು ಯಾರ್ಯಾರು ದುಡಿತಾ ಇದ್ರಿ? ನಾನ್ರಿ, ನನ್ ಮಗ, ನನ್ ಮಗಳು ಇಂಜಿನಿಯರ್ ದಾಡ್ರಿ. ನಾವು ಮಗಳಿಗೆ ಸಾಲಿ ಕಲ್ಸಿವ್ರಿ. ಕಲ್ಸಿರಿ? ಹ್ಞೂ, ಇಂಜಿನಿಯರ್ ನೌಕರಿ ಬಂದದ್ರಿ. ಬೆಂಗಳೂರ್ ಕದಾರಿ. ಈಗ ನೌಕರಿ ಮಾಡ್ತಾರೆ? ನೌಕರಿ ಮಾಡ್ತಾರೆ, ಆರ ತಿಂಗಳಾಯ್ತ್ರಿ ನೌಕರಿ ಬಂದದ. ಮತ್ತೆ ಈಗ ಒಕ್ಕಲ್ತನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ? ಒಕ್ಕಲ್ತನ ಮುಂದುವರ್ಸ್ಕೊಂಡು ಹೋಗ್ತಿದ್ದೇವ್ರಿ. ಅವಾಗ ಹೊಲಗಳು ಹೊರಗ್ ಮಾಡ್ತಿದ್ದೇವ್ರಿ, ಬಾಳ 10-12 ಎಕರೆ ಹೊಲ ಹೆಚ್ಚು ಮಾಡ್ತಿದ್ದೇವ್ರಿ. ಒಕ್ಕಲ್ತನ ಇತ್ತು, ಆ ಕಡೆ ಕಡೆ ತಿರ್ಗ್ಯಾಡ್ರು ಎತ್ತುಗಳಿಗೆ ಪುರಾಟ್ ಬೀಳ್ತಿತ್ರಿ. ಈ ಎತ್ತುಗಳಿಗೆ ಪುರಾಟ್ ಬೀಳತ್ರಿ, ಆಳುಗಳು ತುಟ್ಟಿ ಅಲಕತ್ತವ್ರಿ. ಅದಕ್ಕಾಗಿ ನಮ್ಮ ಮನೆಯವ್ರ ಅಂದ್ರು ಎತ್ತುಗಳನ್ನ ತೆಗೀನು, ಇದೇ ದ್ರಾಕ್ಷಿ ಜೋಡಿ ಮಾಡೋಣ ಅಂತಂದ್ರು. ನಮ್ಮ ಬಾಬಾರೇ ಅಂದ್ರು 10 ಹೊಲದಾಗ ದುಡಿದೆ, ಒಂದೇ ಹೊಲದಾಗ ದುಡ್ಕೋರಿ, 4 ಮಂದಿ ತಂದು ನಿಮ್ಮ ಹೊಲದಾಗ ದುಡಿಸ್ಕೋರಿ, ನೀವು ಮತ್ತೊಬ್ಬರಂತ್ಯಾಕ ಹೋಗ್ಬೇಡ್ರಿ, ನಿಮ್ದೇ ರಗಡ್ ನೀರ್ ಅದ, ನಿಮ್ಗೆ ಫಲವಂತದ ಭೂಮಿ ಅದ, ಈ ಭೂಮ್ಯಾಗ 10 ಆಳು ದುಡಿಬೇಕತ್ತೆ ನಮ್ಮ ಬಾಬಾರ. ನೀರಿಂದ ಏನು ಸಮಸ್ಯೆ? ಏನೂ ಸಮಸ್ಯೆ ಇಲ್ಲ, 2 ಬೋರ್ ಅದಾವ್ರಿ, 2 ಬೋರ್ ಅದಾವ್ರಿ. ನಮ್ಮ ಬಾಬಾರ ಅಂದ್ರೆ ಇಂಥ ಭೂಮಿ ಇಂಥ ಫಲವತ್ತ ನಿಮ್ಗೆ ಎಂದೂ ಸಿಗುದಿಲ್ಲ, ಇದ್ರ ದುಡ್ಕೋರಿ, ದುಡ್ಕೊಂಡಿ ನೋಡ್ರಿ ಹೆಂಗ ಆಗ್ತದಂತ. ಈಗಾದ್ರೂ ಸಾಕಷ್ಟು ನೀರ್ ಅದಾವ ನಿಮ್ಗೆ? ದ್ರಾಕ್ಷಿಗೆ ನೀರ್ ಕಡಿಮೆ ಬೀಳುದಿಲ್ಲ? ಏನೂ ಇಲ್ಲ. ಮತ್ತೆ ಬೇರೆ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗ್ತಾ ಇದೆ ನೀರ್ ನಿಮ್ಗೆ? ಬೇರೆ ಬೆಳೆ ಭೂಮಿನೇ ಇಲ್ರಿ ನಮ್ಗೆ, 2 ಎಕರೆ ಅದ್ರಿ ದ್ರಾಕ್ಷಿ. 8 ಎಕರೆ ಜಮೀನ ಅದು ದೂರ ಅದ್ರಿ, ಡೋಣಿ ಅದ್ರಿ ದೂರ ಅದ್ರಿ, ಅಲ್ಲಿ ಏನು ನೀರಾವರಿ ಆಗುದಿಲ್ಲ? ಅಲ್ಲಿ ಏನಾಗುದಿಲ್ಲ, ಅಲ್ಲಿ 80 ಮಗ್ಲ ಅದ್ರಿ. ಈಗ ದ್ರಾಕ್ಷಿ ಮೊದ್ಲ ನೀವು ಕಲಿಬೇಕಾದ್ರೆ ಬಹಳ ತ್ರಾಸ ಆಗ್ತಿತ್ತು, ಬಹಳ ದುಡ್ಡು ಬೀಳುವಂತಹ ಒಂದು ಬೆಳೆ ಅದು. ಅದ್ರ ಜೊತೆಗೆ ನಿಮಗೆ ಅದ್ರ ಜ್ಞಾನ ಕೂಡ ಬಹಳಷ್ಟು ಬೇಕಾಗ್ತದೆ. ನಿಮ್ ತಂದೆಯವ್ರು ನಿಮಗೆ ತಿಳಿಸಿಕೊಟ್ರಿ ಎಲ್ಲ, ನೀವೆಲ್ಲ 1 ವರ್ಷದೊಳಗೆ ಕಂಪ್ಲೀಟ್ ಆಗಿ ಕಲ್ತು ಬಿಟ್ರಿ? 2 ವರ್ಷ ಆಗಿದ್ರಿ ಬಾಬಾರ್, 2 ವರ್ಷ ತನಕ ನಮ್ ಬೆನ್ನತ್ತೆ. 2 ವರ್ಷ ನಿಮಗೆ? 2 ವರ್ಷ ನಮ್ ಬಾಬಾ ಬೆನ್ನತ್ತೆ. ಮತ್ ಮೂರನೇ ವರ್ಷ ಮತ್ ಮೇಸ್ತ್ರಿ ಇಟ್ರಿ, ಮೇಸ್ತ್ರಿ ಇಟ್ಟಿನ ತಂಗಿ, ಮೇಸ್ತ್ರಿ ಇಟ್ಟಿನ ಮೇಸ್ತ್ರಿ ಜೋಡಿನೇ ಪ್ರಕಾರ ಮಾಡ್ಕೊಂಡು ಹೋಗೋದು. ಮೇಸ್ತ್ರಿ 4 ವರ್ಷ ನಮಗ ಹೇಳ್ಕೊಟ್ರಿ, ಅದ್ರ ಜೋಡಿನ ಈಗಾದ್ರೂ ಮೇಸ್ತ್ರಿನೇ ಬರ್ತಾನ್ರಿ ಅಂದ್ರೆ ನನ್ನ ಮಗ ಹೆಚ್ಚಿಗೆ ಮಾಡ್ತಾನೆ. ನಿಮಗೆಲ್ಲ ಸಂಪೂರ್ಣವಾಗಿ ಗೊತ್ತಾಗ್ಯದ ಅದ್ರ ಬಗ್ಗೆ? ಎಲ್ಲ ಗೊತ್ತು, ಏನು ತೊಂದರೆ ಇಲ್ಲ. ನಾವು ಇದನ್ನ ನಿರ್ವಹಣೆ ಮಾಡಬಹುದು, ದ್ರಾಕ್ಷಿ ಬೆಳೆಯನ್ನ ಅಥವಾ ಯಾವುದೇ ಬೆಳೆಯನ್ನ ಸಹಿತ ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಆ ಒಂದು ಧೈರ್ಯ ಆತ್ಮವಿಶ್ವಾಸ ಬಂದದಂತೀರಿ? ಧೈರ್ಯ. ಕಲೀಲಾರ್ದ ಏನಾದ್ರು ನಿಮಗೆ ಸಮಸ್ಯೆ ಅನಿಸದ ಯಾವಾಗಾದ್ರು? ಹ್ಞೂನ್ರಿ, ಇಂಗ್ಲಿಷ್ ಬರೋದಿಲ್ರಿ, ಒಂದೇ ಮಾತು. ನಮ್ ಮೇಸ್ತ್ರಿ ಕನ್ನಡಲೇ ಬರೀತಿದ್ರಿ, ಸರ್ ನೀವು ಇಂಗ್ಲಿಷ್ ಬರೆದ್ರೆ ನಮ್ಗೆ ಏನು ತಿಳಿದಿಲ್ರಿ, ನೀವು ಕನ್ನಡಲೇ ಬರೆದ್ರೆ ನಾ ತಿಳಿತದ್ರಿ. ಕನ್ನಡಿಷ್ಟ ಓದ್ತಿದ್ದೀರಿ ಎಲ್ಲ, 10 ಅಕ್ಷರ ಜೀರ್ಗ ಕೂಡಿಸಿ ನಾವು ಇಂಗ್ಲಿಷ್. ಅವ್ರು ಸ್ವಾಮನ್ ತಂದಿಟ್ರಿ ಔಷಧ ಗೌಡ್ರು, ತರ ನಾ ಏನ್ ಮಾಡ್ದೆ ಗೌಡ್ರ, ಹಿಂಗ ಔಷಧ ತಂದಿಟ್ರಿ, ಯಾವ್ದೇ ಕಲಿಸಿ ಹಂಗ ಹೊಡೀನ್ರಿ ಅಂತಂದ್ರು. ಆಯ್ತ್ರಿ, ಅಣ್ಣ ನೆರಿ ತೋಟದವರು ಸೌಕಾರನವ್ರು ಇದ್ರಿ, ನನ್ ಬಸವಣ್ಣವ್ರು. ಸೌಕಾರಿಗೆ ಫೋನ್ ಹಚ್ಕರ್ತೇವೆ, ಬರ್ರಿ ಸೌಕಾರ ಒಂದ್ ಸ್ವಲ್ಪ. ಯಾಕ್ರಿ ಕೊಡ್ತೀರಣ್ಣ ಹಿಂಗ ಔಷಧ ತಂದೇವ್ರಿ, ಯಾವ್ಯಾವ ಹೊಡಿದ್ರಿ ಅಂತ ಇಷ್ಟೇ ಕೇಳ್ತಿದ್ದಾರೆ. ಇವು 4-3 ಮಿಕ್ಸ್ ಮಾಡಿ ಹೊಡಿಯುವಿರ್ತಾರೆ, ಒಂದಂತ್ರ ಹೊಡಿದೇ ಆಗುದಿಲ್ರಿ. ಒಂದಿತ್ತ ನಾವು ಹೊಡ್ಕೋತನ್ರಿ, 3-4 ಮಿಕ್ಸ್ ಮಾಡೋದಿತ್ತ ಓದ್ಲಕ್ ಬರ್ತಿದ್ದಿಲ್ರಿ, ಇಂಗ್ಲಿಷ್ ಬರೋದಿಲ್ರಿ ನನಗೆ, ಕನ್ನಡ ಒಂದೇ ಬರ್ತದ್ರಿ. ಅವಕ್ಕೆಲ್ಲ ಪ್ರಮಾಣ ಅಗದಿ ಬರೋಬ್ಬರಿ ಹೊಡಿಬೇಕು, ಪ್ರಮಾಣ ಬರ್ದಿರ್ತಿದ್ರಿ, ಪ್ರಮಾಣ ಹಾಕ್ತಿದ್ರೆ ಓದ್ಲಕ್ ಒಂದೇ ಬರ್ತಿದ್ದಿಲ್ರಿ, ಇಂಗ್ಲಿಷ್ ಒಂದೇ ಬರ್ತಿದ್ದಿಲ್ರಿ. ಸೌಕರ್ ಬಂದು ಹೇಳ್ತಿದ್ರಿ ಗೌಡ್ತಾರೆ, ಇವೆರಡು ಕೂಡಿಸಿ ಹಿಂಗ್ ಹಾಕ್ರಿ. ಆಯ್ತಾಳ್ರಿ, ಅಟ್ರ ಮೇಲೆ ಹಾಕೊಂಡು ಹೊಡಿತಿದ್ದೇವ್ರಿ. ಬರ್ತಾ ಬರ್ತಾ ಅದನ್ನು ಕೂಡ ಕಲ್ತಿ? ಅದನ್ನು ಕಲ್ತೇವ್ರಿ. ಇಂಗ್ಲಿಷ್ ಒಂದ್ ಸ್ವಲ್ಪ ಸ್ವಲ್ಪ ಬರ್ತಾವ್ರಿ, ಈಗ ಅವು ಬಾಟ್ಲಿ ಮೇಲೆಲ್ಲ ಓದುವ ಎಲ್ಲ ಬರ್ತಾವ. ಮತ್ತೆ ನಿಮ್ಮ ಮಕ್ಕಳು ಕಲಿಸ್ತಿರ್ಬೇಕಲ್ಲ ನಿಮ್ಗೆ? ಕಲಿಸ್ತಾರಿ ಅಂದ್ರ ನಮ್ಗ ಒಂದ್ ಸ್ವಲ್ಪ ತಲೆ ಪಟಕನೆ ಹತ್ಕೋಬೇಕಲ್ರಿ, ಟೈಮ್ ಹಿಡಿತದ, ಟೈಮ್ ಹಿಡಿತದ್ರಿ, ಓದುದ ಅನ್ನೋ ಸ್ವಲ್ಪ ಬಿರಿ ಬರ್ತದ್ರಿ. ಅಂದ್ರ ದ್ರಾಕ್ಷಿ ನಿಮಗೆ ಒಳ್ಳೆ ಬೆಳೆ ಬೆಳೆ? ಎಷ್ಟು ಇಳುವರಿ ತಗೊಳ್ತಾ ಇದ್ರಿ? ಈಗ 1 ಎಕರೆಕ 4 ಟನ್ 5 ಟನ್ ತಕ ಕುಂಡಿರ್ತದ್ರಿ. ಏನು ಮನುಕ ಬರ್ತದೆ? ಮನುಕರಿ, ಮನುಕ್ ಮಾಡೇವ್ರಿ, ಮನಕಿನ ರ್ಯಾಂಕ್ ಮಾಡೇವ್ರಿ, ಅಲ್ಲೇ ಹೊಲದಾಗ ಎಲ್ಲ ಮನುಕ್ ನಾವು ಸ್ವಂತ ಮಾಡ್ತೇವ್ರಿ. ಇಲ್ಲ ಬರೀ ದ್ರಾಕ್ಷಿನೇ ಕೊಟ್ಟು ಬಿಡೋಣ ಮನುಕ್ ನಾವು ಕೊಟ್ಟಿಲ್ರಿ, ಹಂಗೇನು ವಿಚಾರ ಮಾಡಿಲ್ಲ, ಏನು ಕೊಟ್ಟಿಲ್ಲ. ಮೊದಲು ಶುರು ಮಾಡೋದೇ ಮನುಕದಿಂದೇ ಮಾಡೇವ್ರಿ. ನಮ್ ಬಾಬಾರದೊಂದ್ರಿ ಮನುಕ್ ಮಾಡಿದ್ರೆ ಮಾಲ, ಅವ್ರು ಆರಿಸಿ ಕಾಯಿ ಒಯ್ತಾರ, ಹೊಳೆ ಸಣ್ಣ ಕಾಳು ಏನ್ ಮಾಡ್ತಿರಿ, ಮತ್ತೊಬ್ರಿಗೆ ಮಾಡಿದ್ರು ಅಡ್ಡಕ್ ದುಡ್ಡು ಹೋಗ್ತಾ ಮನಕೆ ಮಾಡೋದ್ರಿ, ಹೆಚ್ಚಾಲಿ ಕಮ್ಮಾಲಿ ಮನಕೆ ಮಾಡ್ತಾರೆ. ಫಸ್ಟ್ನೇ ಪೀಕ್ನೆ 4 ಟನ್ ಮನುಕ್ ತೆಗ್ದೇವ್ರಿ ನಾವು, ಫಸ್ಟ್ನೇ ಬೆಳಿನೇ ರೀ, ಫಸ್ಟ್ನೇ ಬೆಳಿನೆ ನಮ್ಮ ಉಕ್ಲಿ ಊರಾಗೆ ನಮ್ದೇ ಹಾ ಇಷ್ಟ ಐತಿ. ನಮ್ ಬಾಬಾರ್ ಬಂದು ಎಲ್ಲ ಸ್ಟ್ಯಾಂಡ್ ಮಾಡಿ ನಿಂದ್ರಿಸಿದ್ರ ಏನ್ ಬಿದ್ದರಿ ಅವ್ರು ಮಾಡಿಕೊಟ್ರತ ಅಂದಾರಿ. ಅಡ್ಡಿಲ್ಲ. ಈಗ ಅದನ್ನ ಮನುಕ ಆದ್ಮೇಲೆ ಹೆಂಗ್ ಮಾರಾಟ? ಅದೆಲ್ಲ ಹೆಂಗ್ ಮಾರಾಟ್ರಿ? ಮನುಕೆಲ್ಲ ಮಾಡ್ತೇವ್ರಿ, ಮಾಡಿ ಟೋರೇಸ್ ಕೊಯ್ತೇವ್ರಿ, ಬಿಜಾರ್ಕೊಂಡು ಟೋರೇಸ್ಗೆ ಬರ್ತೇವ್ರಿ. ಟೋರೇಸ್ಗೆ ಬಂದು ಮಿಷನ್ ಹಾಕ್ತಾರೆ, ಮಿಷನ್ ಹಾಕಿ ಬಾಕ್ಸ್ ಮಾಡ್ತಾರೆ, ಬಾಕ್ಸ್ ಮಾಡಿ ತೂಕ ಮಾಡ್ತಾರೆ, ತೂಕ ಮಾಡಿ ನಮ್ಗೆ ರಿಶಿಟಿ ಹರಿದು ಕೊಡ್ತಾನ್ರಿ. ರಿಶಿಟಿ ಹರಿದು ಕೊಟ್ಟು 4 ಟನ್ 8 ಟನ್ 8 ಟನ್ ಹಿಂಗ್ ಮಾಲ್ ಹಚ್ಚಿ ಅವನ್ ಟೌರೇಜ್ನಾಗೆ ಇಡ್ತೇವ್ರಿ. ಇಟ್ಟೇವಂದ್ರೆ ಒಂದ್ ಟೌರೇಜ್ 5,000 ರೂಪಾಯಿ ಒಂದ್ ತಿಂಗಳಿಗೆ. ನಿಮಗೆ ಯಾವಾಗ ಬೇಕು ಅವಾಗ ಮಾರಾಟ ಮಾಡ್ಬೋದು? ಯಾವಾಗ ಬೇಕು ಅವಾಗ. ಮತ್ತೆ ಹೆಂಗ್ ಮಾರಾಟ ಮಾಡ್ತಿದ್ರಿ ನೀವು? ನಾವು ಆನ್ಲೈನ್ ಬಂದದ್ರಿ, ನಮ್ನಾಗ ಶನಿವಾರ ಬಂದತ್ರಿ, ಬುಧವಾರ ಬಂದಿತ್ರಿ, ನಿಲಾವದಾಗ ಇತ್ರಿ. ನಿಲಾವ ಬಂದಾಗ ಅವಾಗ ಹೇಳ್ತಿದ್ದಿಲ್ರಿ, ನಮ್ಮ ಮನೆಯವರೇ ಬರ್ತಿದ್ರಿ, ನಮ್ಮ ಮನೆಯವ್ರು ಬಂದು ನಿಲಾವ್ ನೋಡ್ಕೊಂಡು ಹೋಗ್ತಿದ್ರಿ. ನಮ್ ಮಾಲ್ ಹಚ್ಚರಿ ಅಂತಂದ್ರ ಹಚ್ತಾರಿ ಅವ್ರು, ಹಚ್ಚಿಂದ ಇವತ್ ಹಚ್ತೇವ್ರಿ, ನಾಳೆ ಶನಿವಾರ ನಿಲಾವ್ರಿ, ಬುಧವಾರ ನಿಲಾವ್, 2 ನಿಲಾವ್ ಇರ್ತೈತ್ರಿ. ಆ ನಿಲಾವ್ಕ ಹೋಗಿ ನಿತ್ರಂದ್ರ ನಮ್ ಮಾಲ್ ಬಂದಿತ್ತಂದ್ರ ಮಾಡ್ತಿದ್ರಿ. ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟದ್ರಿ, ಅವ್ರೇ ಹೇಳ್ತಾರಿ. ಒಟ್ಟು ಆನ್ಲೈನ್ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು ಅದನ್ನ? ನಮ್ದು ಅವ್ರ ಬೇಡಿಕೆ ಮಾಡ್ತಾರೆ, ಅವ್ರ ಬೇಡಿಕೆ ಮಾಡ್ತಾರ ಈ ಮನಕ್ ಇಟ್ಟು ತೋತಾರ ನೋಡ್ರಿ 180 170 ಹಿಂಗ್ ಬಾಕ್ಸ್ ಹೆಸರು ಇರ್ತದ್ರಿ. ನಿಮ್ಗೆ ಹೆಂಗ ಗೊತ್ತಾಗ್ತದ? ನಮ್ ಚೀಟ್ ಇರ್ತದ್ರಿ, ಚೀಟ್ ಇರ್ತದ್ರಿ. ಈ ಬಾಕ್ಸಿಗೆ ನಾವ್ ನಂಬರ್ ಬರ್ದಿರ್ತೇವ್ರಿ, ಈ ನಂಬರ್ ಕೈ ಇಷ್ಟು ಮನಕ್ ಬೆಳೆದದ, ಇಷ್ಟ 30 ಬಾಕ್ಸ್, 50 ಬಾಕ್ಸ್, 70 ಬಾಕ್ಸ್ ಹಿಂಗ್ ಬರ್ದಿರ್ತೇವ್ರಿ. ಅದ್ರ ಮ್ಯಾಲ ಹೆಸರು ಬರ್ದಿರ್ತೇವ್ರಿ, ನಮ್ ಗೌಡ್ರದು ನಮ್ ಹುಡುಗಂದು ಹೆಸರು ಬ್ಯಾಂಡ್. ಇಷ್ಟು ಬಾಕ್ಸ್ ಹಚ್ಚ್ರಿ, 30 ಬಾಕ್ಸ್ ಹಚ್ಚಂದ್ರ 30 ಹಚ್ತಾನ್ರಿ, 50 ಹಚ್ಚಂದ್ರ 50 ಹಚ್ತಾನ್ರಿ. ಅದ್ರ ರೇಟ್ ಹೇಳ್ತಾನ್ರಿ, 180 ರೇಟೇ ಇರೋದಿಲ್ರಿ. ಎಷ್ಟು ಮಾಡಿದ್ರು ನಮ್ ಶ್ರಮ ಪಟ್ಟು ದುಡಿದ್ರು ರೇಟ್ ಇಲ್ರಿ. ಒಟ್ಟು ನಮ್ ಶ್ರಮ ನೋಡಿದ್ರಿ, ಈಗ ಸದ್ ಅಟ್ಟ ತ್ರಾಸ ಹೋದ್ರಿ, ಏನ್ ಮಾಡುದ್ರಿ? ಮಾಡೋದ ಮಾಡ್ತೀವ್ರಿ, ಬೆಳೆದ್ರ ದೈವ ಬೆಳಿಲಿಕ್ಕ ಇಲ್ರಿ. ಈಗ ಮನುಕ ಆದ್ಮೇಲೆ ನಿಮಗೆ ನಿಮಗೆ ಯಾವಾಗ ಬೇಕಾವಾಗ ನೀವು ಕೊಡಬಹುದಲ್ಲ, ಅದೇನಾರ ವ್ಯತ್ಯಾಸ ಆಗ್ಯದ ನಿಮಗೆ? ಏನಾಗಿ ನೀವು ಯಾವ್ದು ರೇಟಿಗೆ ನೀವು ಕೊಡ್ತಾ ಇದ್ದೀರಿ ಈಗ? ನಾವು ರೀ 150 ಮ್ಯಾಲೆ ಇದ್ರ ಕೊಡ್ತೇವ್ರಿ, ಮತ್ತೆ ಏನು ಇರ್ಲಿಕ್ಕ ನಿರ್ವಹಣೆ ಇಲ್ಲಲ್ರಿ. 150 ಒಳಗಿದ್ರು ಕೊಟ್ಟೆ ಬಿಡ್ತೇವ್ರಿ. ನಮ್ಗ ಸಾಲನೇ ನಿಂತಿರ್ತದ್ರಿ, ನಮ್ಗ ಕೊಡು ತಗೋದೇ ನಿಂತಿರ್ತದ. ಹೆಂಗ್ ಬಂದ್ರು ಕೊಡಬೇಕಲ್ರಿ, ರೈತನ ಗೋಳ ಬಾಳ ಅದ್ರಿ, ಒಂದೇ ತರ ಇಲ್ರಿ. ಸಾಲನು ಮಾಡಿರಿ, ಸಾಲ ಮಾಡ್ತಾ ಇದ್ರಿ? ಎಷ್ಟೆಷ್ಟು ಮಾಡ್ತಾ ಇದ್ರಿ ಸಾಲ? ಸಾಲ ರೀ ಬ್ಯಾಂಕ್ನಾಗ ತಕೋತೇವ್ರಿ, ಒಂದ್ ನಮ್ಗ ಅನುಕೂಲ ಹೆಂಗ ಹಂಗ್ ತಕೋತೇವ್ರಿ. ಈಗ ಒಂದ್ 5 ಲಕ್ಷ ತಕೊಂಡ್ರಿ, ಗ್ರಾಮೀಣ ಬ್ಯಾಂಕ್ನಾಗ ಹೊಳ್ಳಿ ಕೊಡ್ಬೇಕಲ್ಲ. ಹ್ಮ್, ಹೊಳ್ಳಿ ಕೊಡಬೇಕ್ರಿ, ಬಡ್ಡಿ ಕಟ್ಟಿ ಕೊಡ್ಬೇಕ್ರಿ, ಮತ್ತ ಅದಕ್ಕೆ ಬಡ್ಡಿ ಹೆಚ್ಚು ತೋತಾನ್ರಿ. ಅದಕ್ಕೆ ನಿಮಗೆ ಯಾವಾಗ ಬೇಕಾವಾಗ ಮಾರಾಟ ಮಾಡೋದಕ್ಕೂ ಆಗಂಗಿಲ್ಲ, ಜಲ್ದಿನೇ ಮಾರಾಟ ಮಾಡ್ಬೇಕು ನೀವು. ಮತ್ತ ಹಿಂದ್ ನಿಂತಿತ್ತದಲ್ರಿ, ಗೊಬ್ಬರ, ಔಷಧ, ಆಳುಗಳ ಪ್ರಕಾರ ಇವೆಲ್ಲ ಕೊಡ್ಲಕ್ಕ ಮತ್ತೆ ಹೆಂಗ್ ಕೊಡ್ಬೇಕ್ರಿ? ಅದ್ರ ಮೇಲೆ ನಾವು ಮಾಡುದು, ಅದನ್ನೇ ತೆಗೆದು ಅದನ್ನೇ ಹಾಕೋದ್ರಿ. ಬರೋಬ್ರಿ. ಈಗ ನೀವು ದುಡಿದಿದ್ದಕ್ಕ ಶ್ರಮಕ್ಕ ಅದಕ್ಕೆ ಯೋಗ್ಯ ಅನಿಸುವಂತ ಬೆಲೆ ಬಂದ್ರ ನೀವು ಕೊಡಬಹುದು, ಇಲ್ಲಪ್ಪ ಅಂತಂದ್ರ ಬಹಳ ಕಷ್ಟ ಆಗ್ತದಲ್ಲ. ಬಹಳ ಕಷ್ಟ ರೀ, ದೇವ್ರೆ ಭೇಟಿ ಆಗ್ತಾನ್ರಿ, ಕಷ್ಟ ಬಹಳ ಅದ್ರಿ. ಮತ್ತೆ ಅಂತ ಸಂದರ್ಭದೊಳಗೆ ಹೆಂಗ್ ಮಾಡ್ತೀರಿ? ಮತ್ತೆ ರೇಟ್ ಬರ್ಲಿಲ್ಲ ಅವಾಗ ಏನ್ ಮಾಡ್ತೀರಿ? ಕೊಟ್ಟೆ ಬಿಡ್ಬೇಕಾಗ್ತದ್ರಿ, ಈ ನಿರ್ವಹಣೆ ಇಲ್ಲಾರ್ದಂಗ ಆಗ್ತದ್ರಿ, ಕೊಟ್ಟೆ ಬಿಡ್ಬೇಕಾಗ್ತದ. ಎಷ್ಟು ಬಂದ್ರೇನು, ಈ ಸಾಲ ನಿಂತಿರ್ತದ, ಆಳುಗಳ ಪಗಾರ ನಿಂತಿರ್ತದ, 100 ಬರ್ಲಕ್ಕ ಕೊಟ್ಟೆ ಬಿಡ್ತೇವ್ರಿ. ಸ್ವಲ್ಪ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಕೊಡ್ತೇವ್ರಿ, ಅಷ್ಟೇ ಕೊಡ್ತೇವ್ರಿ. ಬಾಳ ಕೊಡುದಿಲ್ರಿ, ಒಮ್ಮೆ ದಬ್ಬ ಕತ್ ಬೀಳದಲ್ರಿ, ಅಷ್ಟೇ ಸ್ವಲ್ಪ 2 ಟನ್ 1 ಟನ್ ಇಷ್ಟೇ ಕೊಡ್ತೇವ್ರಿ, ಬಾಳ ಕೊಡುದಿಲ್ರಿ. ಯಾವಾಗಲ್ಲ ಆದ್ರೂ ಬಾಳ ರೇಟ್ ಇದ್ರು ಸ್ವಲ್ಪ ಕೊಡ್ತೇವ್ರಿ, ಸ್ವಲ್ಪ ರೇಟ್ ಇದ್ರು ಸ್ವಲ್ಪ ಕೊಡ್ತೇವ್ರಿ. ಇಲ್ಲಿ ತನಕ ನೀವು ಹೆಂಗ್ ಮಾರಾಟ ಮಾಡ್ತಾ ಬಂದಿರಿ? ನೀವು ಸ್ವಲ್ಪ ಸ್ವಲ್ಪ ಮಾರಾಟ ಮಾಡ್ತಾ ಬಂದಿರು, ಏನು ಅಂದ್ರ ಎಷ್ಟು ಒಂದು ವರ್ಷದೊಳಗ ಎಷ್ಟು ಟೈಮ್ ಹಿಡಿತದ ಹೋಗುದು? 3 ತಿಂಗಳದೊಳಗೆ ಎಲ್ಲಾ ಮಾರಾಟ ಮಾಡಿ. ರೇಟ್ ಅಂತೂ ಕಡಿಮೆ ಬರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, ಎಷ್ಟು ಬಂದ್ರೆ ನಿಮಗೆ ಚಲೋ ಅನಿಸ್ತದ? ನಮ್ಗೆ 200 ಬಂದ್ರೆ ಚಲೋ, ಕೆಜಿಗೆ 200 ಬಂದ್ರೆ ಬೆಳೆದಿದ್ದಕ್ಕೂ ನಮ್ಮ ಶ್ರಮ ಪಟ್ಟಿದ್ದಕ್ಕೂ ಹಿಗ್ಗು ಬರ್ತದೆ, ಇನ್ನಿಟ್ಟು ಹೆಚ್ಚಿ ಮಾಡಂಗ ಆಗ್ತದ್ರಿ. ಇದ್ 100, 150, 180 ಇದ್ ನಮ್ಗೆ ಏನು ಎಡ್ದು ಹೋದ್ರು ಇಷ್ಟೇ ಅದ ಅರ್ಥತೆ ಸುಮ್ಕೊಂಡಿರ್ತೇವೆ. ಖರ್ಚು ಬಹಳ ಆಗ್ತದ, ಖರ್ಚು ಬಾಳ್ರಿ. ಯಾವತ್ತು ಕಣ್ಣು ತೆರ್ಕೊಂಡಿರ್ಬೇಕು, ಕಣ್ಣು ಮುಚ್ಚೆ ಮಾಡ್ ನೋಡ್ರಿ. ಈಗಂತ್ರ ಚಾಟ್ನಿ ಮಾಡ್ಯಾವ್ರಿ, ಒಟ್ಟ ಕ್ಲೈಮೇಟ್ ಹೆಂಗ್ ಬರ್ತದ ನಮ್ಗೆ ಗೊತ್ತೇ ಆಗುದಿಲ್ಲ. ರಾತ್ರಿ ರಾತ್ರಿ ಹೊಡಿತೇವ್ರಿ, ಹಗಲಂದ್ರೆ ಹಗಲ್ ಹೊಡಿತೇವ್ರಿ, ಕೈಲೇ ಹೊಡಿತೇವ್ರಿ. ನಾವು ಟ್ಯಾಕ್ಟರ್ ಇಲ್ಲ ಏನಿಲ್ಲ, ಕೈಲೇ ಹೊಡಿತೇವ್ರಿ ಔಷಧ. ಮತ್ತೆ ಹಾಲು ಹೈನು ಮಾಡ್ತಾ ಇದ್ರಿ? ಒಂದ್ ಆಕಳದ್ರಿ, ಎಮ್ಮೆ ಅದ್ರಿ, ಜವಾರಿ ಆಕಳದ್ರಿ, ಜವಾರಿ ಎಮ್ಮೆ ಅದ, ಜವಾರಿ ಆಡದ್ರಿ ಒಂದೇ. ಮತ್ತೆ ಅದ್ರ ಸಗಣಿಯನ್ನ ನೀವು ಮತ್ತೆ ಹೊಲಕ್ಕೆ ಹಾಕ್ತೇವ್ರಿ, ಹಾಲಲ್ಲೇ ಊರಾಗೆ ಊರಾಗೆ ಕೊಡ್ತೇವ್ರಿ. ಈಗ ಗೋಮೂತ್ರ ಬರ್ತಾವಲ್ಲ, ಗೋಮಂತ್ರ ಬರ್ತಾವ್ರಿ. ನಾವು ಏನ್ ಮಾಡ್ತೇವ್ರಿ, ಗೋಮಂತ್ರ ಗೊಳೆ ಮಾಡ್ತೇವ್ರಿ, ಗೊಳೆ ಮಾಡಿ ಡ್ರಿಪ್ನ್ಯಾಗ ಬಿಡ್ತೇವ್ರಿ, ಕೆಮಿಕಲ್ ಕಮ್ ಮಾಡ್ತೇವ್ರಿ, ಅದಕ್ಕೆಲ್ಲ ಡ್ರಿಪ್ಪಿಗೆ ಒತ್ತಿಸ್ತೇವ್ರಿ. ಕಡ್ಲಿ ಇಟ್ಟ ಬೆಲ್ಲ ಹಾಕಿ 4 ದಿನ ನೆನಾಕಿ ಡ್ರಿಪ್ನ್ಯಾಗ ಒತ್ತಿಸಿ ಬಿಡ್ತೇವ್ರಿ. ಮತ್ತ ಸ್ಪ್ರೇ ಮಾಡ್ತೇವ್ರಿ, ಆಕಳು ಗೋಮಂತ್ರನೇ ದಿನ ಹಿಡಿತೇವ್ರಿ. ದಿನ ಹಿಡಿದ್ರು 1 ಲೀಟರ್ 500 ಬ್ಯಾರಲ್ ಎರಡ್ ಲೀಟರ್ ಗೋಮಂತ್ರ ಹಾಕಿ ಸ್ಪ್ರೇ ಮಾಡ್ತೇವ್ರಿ, ಆಕಳದೇ ಮಾಡ್ತೇವ್ರಿ. ಇದನ್ನ ಈ ತರ ಉಪಯೋಗ ಮಾಡ್ಬೇಕು ಅಂತ ಹೇಳಿ ಯಾರು ಹೇಳಿದ್ರ ನಿಮಗ? ನಮ್ ಮನ್ಯಾಗ್ರಿ, ನಮ್ ಬಾಬಾರೇ ಹೇಳಿದ್ರಿ. ನಮ್ ಬಾಬಾರೇ ಎಲ್ಲ ನಮ್ ಪಾಠ ಕಟ್ಟದವ್ರೆ ನಮ್ ಬಾಬಾರಿ. ನಮ್ಗೇನು ಗೊತ್ತಿಲ್ರಿ. ಅಲ್ಲಿ ನಮ್ ತವ್ರ ಮನ್ಯಾಗ ನಾವ್ ಸಣ್ಣವರಿದ್ದಾಗ ಮದ್ವಿ ಮಾಡಿ ಕಳಿಸ್ಯಾರಿ. ನಮ್ ತೋಟ ಇದ್ದಿದ್ದಲ್ರಿ ತವ್ರ ಮನ್ಯಾಗ, ಇಲ್ಲಿ ತೋಟ ಐತ್ರಿ. ಈಗ ನಮ್ಗೇನು ಗೊತ್ತಿಲ್ರಿ. ನಮ್ ಮಾಮಾರ 8 ವರ್ಷದಕ್ ನಮ್ ತೋಟಕ್ ಕರೆದಿದ್ದಿಲ್ಲ. ನಮಗ್ ಬ್ಯಾರ ಮಾಡ್ಕೊಟ್ರಿ, ಇನ್ ಬ್ಯಾರ ಮಾಡ್ಕೊತ್ರಿ, ಹಿಂಗ್ ಕೂತ್ರಿ ಚಂದಲ್ಲ ಅಂತೇಳಿ ನಾವು ಮಾಡ್ಕೊಂತಿಲ್ಲ. ಆಡು ಕೋಳಿ ಏನಾದ್ರು ಸಾಕ್ತಾ? ಕೋಳಿ ಸಾಕಿಲ್ರಿ, ಆಡದ್ರಿ. ಗಜ್ಜಿ 3 ಐತದ್ರಿ, ಒಟ್ ಒಂದೇ ಇಟ್ಕೊಂಡ್ರಿ. ನಮ್ದು ದ್ರಾಕ್ಷಿ ಕೆಲ್ಸನ್ಯಾಗ ಮೇವಸದಾಗುದಿಲ್ಲ ಅಂತೇಳಿ ಒಂದ್ ಆಡ್ರಿ, ಒಂದ್ ಎಮ್ಮಿ, 2 ಆಕಳು. ಅದು ಮಾರಾಟ ಮಾಡಿದ್ರೆ ಎಷ್ಟಕ್ ಹೋಗ್ತದ ಮರಿಗೊಳ್ರಿ? 12-13 ಸಾವಿರ ರೂಪಾಯಿ ಹೋಗ್ತಾವ್ರಿ. 3 ಈತದ್ರಿ, 15,000 ತನಕ ಹೋಗ್ತಾವ. 15,000 ತನಕ 2 ಹೋಗ್ತಾವ ಒಂದ್ ಹೆಣ್ಣು ಮರಿ, ಯಾವಾಗಲೂ ಅಟ್ಟೆ ಕೊಡ್ತದ. ಎಲ್ಲಾ ತಗೊಂಡು ಒಂದ್ ಅಂದಾಜ ಈ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ನಿಮಗ್ ಬರ್ತದ? 8 ಲಕ್ಷ ರೂಪಾಯಿ. 8 ಲಕ್ಷದ ತನಕ ಆದಾಯ ಬರ್ತದ. ಎಷ್ಟಾದ್ರೂ ಕಡಿಮೆನೆ ಮನುಷ್ಯ ಎಷ್ಟಾದ್ರೂ ಕಡಿಮೆನೆ ಹೌದಿಲ್ಲ. ಆದ್ರೆ ಈಗೇನು ನೀವು ದುಡಿತಾ ಇದ್ದೀರಿ, ದುಡಿತಕ್ಕ ಇದು ಬರೋಬರಿ ಅನಿಸ್ತದ? ಬರೋಬರಿ ಅನಿಸ್ತದ. ಮತ್ತ ಉಳಿತದಲ್ರಿ, ಉಳಿದಿದ್ದಕ್ಕ ಮಕ್ಳು ಸಾಲಿ, ಮತ್ತ ಮನಿ ಕಟ್ಟಬಹುದು. ಇದೇನ್ರ ದಿನ ದಿನ ಒಂದ್ ಹೊಸದ್ ಮಾಡ್ಕೊಂಡೇರಿ, ವರ್ಷಕ್ ಒಂದರ ಹೊಸದ್ ಮಾಡ್ಕೊಂಡೆ. ಮಗಳು ಸಾಲಿ ಹತ್ತನೇತಿ ಮುಗಿಯೋಣ, ಹನ್ನೊಂದನೇತಿಗೆ ನಮ್ ಬಾಬಾರ್ ಬಂದ್ರು, ಮಗಳು ಬಂದಳ ತಂಗಿ ಸೈನ್ಸ್ ಸಾಲಿ ಹಚ್ಚನಂದ್ರ ಆಯ್ತ್ರಿ ಬಾಬಾರಿ ಐತೆ, ಸೈನ್ಸ್ ಸಾಲಿ ಹಚ್ಚದೇವ್ರಿ. ಎರಡು ವರ್ಷ ಸೈನ್ಸ್ ಮಾಡ್ದಳ್ರಿ, ಮೂರನೇ ವರ್ಷ ಇಂಜಿನಿಯರ್ ಮಾಡ್ದಳ್ರಿ. ಇಂಜಿನಿಯರ್ 4 ವರ್ಷ ಇಲ್ಲೇ ಕಲ್ತಳ್ರಿ, BED ಸಂಸ್ಥೆ ಇಲ್ಲೇ ಕಲ್ತು ಬೆಂಗಳೂರ್ ಹೋಗಿ ನೌಕರಿ ಬಂದ. ಬಹಳ ಸಂತೋಷ ಆಯ್ತು ಲಕ್ಷ್ಮೀಬಾಯಿ ಪೊಲೀಸ್ ಪಾಟೀಲ್ ಅವರೇ, ಇಲ್ಲಿ ತನಕ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಬಹಳ ಶ್ರಮ ವಹಿಸಿ ತಾವು ಕೃಷಿ ಮಾಡೋದಲ್ಲದೆ ಯಾವ ರೀತಿ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ ಮಹಿಳೆಯರು ಯಾವ ರೀತಿ ತೊಡಕೊಂಡು ತಮ್ಮ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಲಬಲ್ಲರು ಅನ್ನುವಂತಹ ಒಂದು ಆದರ್ಶವನ್ನ ತಾವು ನಮಗ ತಿಳಿಸಿಕೊಟ್ಟಿದ್ದೀರಿ. ಯಾರಾದರೂ ಮಾತಾಡಬೇಕು ಅಂತಂದ್ರ ತಮ್ಮ ಜೊತೆಗೆ ತಮ್ಮ ಅನುಭವಗಳನ್ನ ಕೇಳಬೇಕು ಅಂತಂದ್ರ ಅವರಿಗೆ ತಮ್ಮ ಫೋನ್ ನಂಬರ್ ಕೊಡ್ತೀರಿ? 76 19 52 02 16. ಆತ್ಮೀಯರೇ, ಈಗೇನು ಲಕ್ಷ್ಮೀಬಾಯಿ ಅವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 76 59 02 02 16. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಬಹುದು. ಒಳ್ಳೇದು ಲಕ್ಷ್ಮೀಬಾಯಿ ಅವರೇ, ಸಾಕಷ್ಟು ಅನುಭವಗಳನ್ನ ನಮ್ಮ ಎಲ್ಲ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ಯಾವ ರೀತಿ ತಾವು ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಬರೀ ಕೃಷಿ ಅಷ್ಟೇ ಅಲ್ಲ, ತಾವು ತಮ್ಮ ಕುಟುಂಬಕ್ಕೂ ಒಂದು ದೊಡ್ಡ ಆಸರೆಯಾಗಿ ನಿಂತಿದ್ದೀರಿ, ಮಾರ್ಗದರ್ಶನ ಮಾಡ್ತಾ ಇದ್ದೀರಿ. ತಮ್ಮ ಅನುಭವಗಳು ನಮ್ಮ ಎಲ್ಲ ಮಹಿಳಾ ರೈತರಿಗೆ, ವಿಶೇಷವಾಗಿ ಯುವ ಮಹಿಳಾ ರೈತರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಇಲ್ಲಿ ತನಕ ಬಂದು ತಾವು ತಮ್ಮ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಬೇಸಾಯದ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಉಕ್ಲಿ ಗ್ರಾಮದ ರೈತ ಮಹಿಳೆ ಲಕ್ಷ್ಮೀಬಾಯಿ ಬಾಳುಗೌಡ ಪೊಲೀಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೋಡಿ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಪಿಎನ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26 ಅಕ್ಟೋಬರ್ 3 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡಿಗಳ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್ ನಿಯಮಗಳು ಅನ್ವಯ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ದ್ಯಾಮಪ್ಪ ಭೀಮಪ್ಪ ಲಮ್ಮಾಣಿ ಹಾಗೂ ಸಂಗಡಿಗರಿಂದ ಲಮ್ಮಾಣಿ ಪದಗಳು.